इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाए। ಒಂದು ಹತ್ತಿ ಬಟ್ಟೆಯನ್ನ ಎರಡು ಪದ್ರ ಮಾಡ್ಕೊಂಡು ಅದರ ಕಲ್ಲುಗಳನ್ನ ಹಾಕಿ ಪುಡಿನ ಉದುರೋಸೋದ್ರಿಂದ ಸಮನಾಗಿ ಹರಡ್ಕೊಳ್ತೈತೆ ಅಂತ ಹೇಳಿದ್ರಿ ಸಾಹೇಬ್ರೆ. ಹೌದ ಲಕ್ಷ್ಮಕ್ಕ, ಆಯ್ತು ಬಿಡ್ರಿ, ನೀವು ಹೇಳದ ಮೇಲೆ ಮುಗೀತು. ಸಾಹೇಬ್ರೆ, ಈ ಮೊದಲೆಲ್ಲ ಈ ನಮ್ಮಪ್ಪ ಅಜ್ಜರು ಮನೆಗೆ ಖರ್ಚಿ ಒಡೆಯುವ ಅಂತ ಇಟ್ಕೊಂತಿದ್ರು ನೋಡ್ರಿ. ಹೌದು ರಮಣ್ಣ, ಈ ಸಗಣಿ ಮಣ್ಣು ಸೇರಿಸಿ ಬಳಿದು ಸರಿಯಾಗಿ ಒಣಗಿಸಿ ಕಾಳು ತುಂಬುತ್ತಿದ್ರು. ಹೌದು ಲಕ್ಷ್ಮಕ್ಕರೆ, ನಮ್ಮ ಹಿರಿಯರು ಆಗ ಏನೇನು ಲಭ್ಯ ಇತ್ತೋ ಅವೇ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಕಾಳುಗಳನ್ನ ಸಂಗ್ರಹಣೆ ಮಾಡ್ತಿದ್ರು. ಈಗ ನೋಡಿ, ಈ ಮಣ್ಣು ಹಾಕ್ತಿದ್ದೀರಲ್ಲ, ಆ ಮಣ್ಣು ಕಾಳು ತುಂಬಿದ ಮೇಲೆ ಕಾಳಿನೊಳಗೆ ಏನಾದರೂ ಅಕಸ್ಮಾತ್ ತೇವಾಂಶ ಉಳ್ಕೊಂಡಿದ್ರೆ ಅದನ್ನ ಹೀರ್ಕೊಂಬಿಡುತ್ತೆ. ಆಗ ಕಾಳುಗಳಿಗೆ ಈ ಶಿಲೀಂಧ್ರ ಎಲ್ಲ ತಗಲೋದಿಲ್ಲ. ಹ್ಞೂ ಹೌದು ಸರ್, ಬರೀ ಈ ಶಿಲೀಂಧ್ರ ಅಷ್ಟೇ ಅಲ್ಲ ಸರ್, ಈ ಹುಳಗಳನ್ನು ಬೀಳ್ತಿರ್ಲಿಲ್ಲ ಸರ್ ಹಂಗೆ ಮಾಡೋದ್ರಿಂದ. ಹೌದು ಗಿರ್ಜಕ್ಕರೆ, ಸಗಣಿ ಮತ್ತು ಮಣ್ಣು ಬೆಳೆದಿರ್ತೀವಲ್ಲ ಅಲ್ಲಿ ಸ್ವಲ್ಪನೂ ಕೂಡ ಜಾಗ ಇರಲ್ಲ, ಹಾಗಾಗಿ ಹುಳುಗಳಿಗೆ ಒಳಗೆ ಬರೋಕ್ಕೆ ಅವಕಾಶ ಇರಲ್ಲ. ಒಂದು ವೇಳೆ ಕಾಳಿನಲ್ಲಿ ಹುಳುಗಳೇನಾದರೂ ಉಳ್ಕೊಂಡಿದ್ರೆ ಈ ಸಗಣಿ ವಾಸನೆಗೆ ಅವುಗಳಿಗೆ ಬದುಕೋಕೆ ಆಗ್ತಿರಲ್ಲ. ನಮ್ಮ ಮನೆಗೆ ದೊಡ್ಡ ದೊಡ್ಡ ಒಡೆವುಗಳಿದ್ದು ಸಾಹೇಬ್ರೆ, ಅದ್ರಾಗೆ ಈ ಕಾಳು ಬೇಳೆ ಎಲ್ಲ ಹಾಕಿಡ್ತಿದ್ರು ನಮ್ಮವ್ವ ಅಜ್ಜಿ ಎಲ್ಲರೂ. ಹೌದು ನೋಡ್ರಿ ರಮಣ್ಣ, ಚಲೋ ಹೇಳ್ದೆ. ಆ ಒಡೆವುಗಳಿಗೆ ಕಾಳು ಬೇಳೆ ಹಾಕೋಕ್ಕಿಂತ ಮುಂಚೆ ಬೇವಿನ ಸೊಪ್ಪು, ಬೂದಿ, ಉಪ್ಪು ಎಲ್ಲ ಹಾಕ್ತಿದ್ರು. ಆಗಲೂ ಈ ಹುಳ, ರೋಗ ಅವೆಲ್ಲ ಬರ್ತಿರ್ಲಿಲ್ಲ ನೋಡು ಆ ಕಾಳು ಕಡೆಗೆ. ಹೌದು, ಈ ಬೇವಿನ ಸೊಪ್ಪು, ಉಪ್ಪು, ಬೂದಿ ಈ ಎಲ್ಲ ಸುಲಭವಾಗಿ ಸಿಗುವಂತಹ ವಸ್ತುಗಳು, ಅವುಗಳನ್ನೇ ಉಪಯೋಗಿಸ್ತಿದ್ರು ನಮ್ಮ ಹಿರಿಯರು. ಈ ಬೇವಿನ ಸೊಪ್ಪಿನಲ್ಲಿ ಅಜಾಡಿರೆಕ್ಟಿನ್ ಎನ್ನುವ ಪದಾರ್ಥ ಇರುತ್ತೆ, ಅದಕ್ಕೆ ಕೀಟನಾಶಕದ ಗುಣ ಇರುತ್ತೆ. ಮತ್ತೆ ಇದು ಕೀಟಗಳು ಕಾಳಿನಿಂದ ವಿಕರ್ಷಣೆ ಹೊಂದುವಂತೆ, ಅಂದರೆ ಕಾಳಿನಿಂದ ದೂರ ಹೋಗುವಂತೆ ಮಾಡ್ತವೆ. ಓ ಹೌದಾ ಸಾಹೇಬ್ರೆ, ಹಾಗೆ ಈ ಉಪ್ಪು ಐತಲ್ರಿ, ಅದೇನೋ ಹುಳಕ್ಕೇನಾರು ಕುಟ್ತಿತ್ತೇನೋ, ಆ ಕೀಟಗಳು ಹತ್ರಕ್ಕೂ ಬರ್ತಿದ್ದಿಲ್ಲ ಅನ್ಸುತ್ತೆ. ಹೂ ಲಕ್ಷ್ಮಕ್ಕ, ಸರಿಯಾಗಿ ಹೇಳಿದ್ರಿ ನೋಡ್ರಿ. ಮತ್ತೆ ಬೂದಿ ಧೂಳಿನಲ್ಲಿ ಸಿಲಿಕಾ ಅಂತ ಅಂಶ ಇರುತ್ತೆ, ಅದು ಕೀಟಗಳು ಕಾಳು ತಿನ್ನೋದನ್ನು ಅದು ತಡೆಯುತ್ತೆ. ಮತ್ತು ಈ ಬೂದಿ ಕಾಳಿನಲ್ಲಿ ಏನಾದರೂ ತೇವಾಂಶ ಇದ್ದರೆ ಅದನ್ನು ಕೂಡ ಹೀರ್ಕೊಳ್ಳೋದ್ರಿಂದ ಕಾಳುಗಳಿಗೆ ಶಿಲೀಂಧ್ರ ಇದು ಕೂಡ ತಗಲೋದಿಲ್ಲ. ಓ ಹಂಗಾಗಿ ಕಾಳು ಕೆಡ್ತಿದ್ದಿಲ್ಲ ಅಲ್ವ ಸಾಹೇಬ್ರೆ? ಇರ್ಬೇಕು ರಮಣ್ಣ. ಮತ್ತೆ ಅವಾಗೆಲ್ಲ ಈ ಅಡಕ್ಲಿ ಅಂತಂದಿರ್ತಿದ್ವು ನೋಡು, ಆ ಅಡಕ್ಲಿ ಒಳಗೂ ಅವಾಗೆಲ್ಲ ಕಾಳು ಕಡೆ ಎಲ್ಲ ಇಡ್ತಿದ್ರಪ್ಪ, ಅದರಲ್ಲಿ ಈ ಬೆಳ್ಳುಳ್ಳಿ ಹೆಸಳು, ಅರಿಶಿನ ಪುಡಿ ಎಲ್ಲನೂ ಹಾಕಿಡ್ತಿದ್ರು. ಗಿರ್ಜಕರೆ, ಅಡಕ್ಲಿ ಅಂದ್ರೆ ಒಂದ್ರ ಮೇಲೆ ಒಂದು ಮಣ್ಣಿನ ಮಡಿಕೆ ಇಡ್ತಿದ್ರಲ್ಲ, ಅದ? ಹೌದು ಸಾಹೇಬ್ರೆ, ಅದೇ ಕೆಳಗೆ ದೊಡ್ಡ ದೊಡ್ಡ ಮಡಿಕೆ, ಅದ್ರ ಮೇಲೆ ಸಣ್ಣ ಸಣ್ಣ ಮಡಿಕೆ, ಒಂದ್ರ ಮೇಲೆ ಒಂದಿಟ್ಟು ಮಡಿಕೆ ಜೋಡಿಸಿದ್ರಲ್ಲ ಸಾಹೇಬ್ರೆ, ಅದೇ ಈ ಅದ್ರ ಒಳಗೆ ಈ ಬೆಳ್ಳುಳ್ಳಿ ಅರಿಶಿನ ಹಾಕಿರ್ತಿದ್ದಾರಂತ ನೋಡಿ ಸಾಹೇಬ್ರೆ. ಹೌದು ರಮಣ್ಣ, ಅವುಗಳಿಗೂ ಕೀಟಗಳನ್ನ ವಿಕರ್ಷಣೆ ಮಾಡುವ ಗುಣ ಇರುತ್ತೆ. ಈ ಬೆಳ್ಳುಳ್ಳಿಲಿ ಗಂಧಕದ ಅಂಶ ಇರುತ್ತೆ, ಇದು ಕೀಟಗಳು ವಿಕರ್ಷಣೆ ಹೊಂದೋ ಹಾಗೆ ಮಾಡುತ್ತೆ. ಅದೇ ಥರ ಬ್ಯಾಕ್ಟೀರಿಯಾ ಮತ್ತು ಈ ಶಿಲೀಂಧ್ರ ಬೀಳದೇ ಇರೋ ಹಾಗೆ ತಡೆಯುವಂಥ ಶಕ್ತಿನೂ ಕೂಡ ಅದಕ್ಕಿದೆ. ಮತ್ತು ಅರಿಶಿನದಲ್ಲಿ ಈ ಕುರ್ಕುಮಿನ್ನು, ಟರ್ಮಿರೋನ್ಸು, ಅರ್ಟರ್ಮಿರೋನ್ಸು ಅನ್ನೋ ಅಂಶಗಳು ಇದೆ. ಇವುಗಳಿಂದ ಅರಿಶಿಣಕ್ಕೆ ಕಟುವಾಸನೆ ಬಂದಿರೋದು. ಈ ಕಟುವಾಸನೆ ಈ ಕೀಟಗಳು ಕಾಳುಗಳಿಂದ ದೂರ ಹೋಗೋ ಹಾಗೆ ಮಾಡುತ್ತೆ. ಓ ಹೌದಾ ಸಾಹೇಬ್ರೆ, ಇಷ್ಟೊಂದೆಲ್ಲ ವಿಷಯ ಅದಾವ, ನಮಗೆಲ್ಲ ಇವೆಲ್ಲ ಗೊತ್ತೇ ಇರಲಿಲ್ಲ ನೋಡ್ರಿ. ಒಟ್ಟಿನಲ್ಲಿ ಇಷ್ಟೆಲ್ಲ ವಿಧಾನಗಳಿಂದ ಹಿಂದೆ ಈ ಬೀಜ, ಕಾಳು ಎಲ್ಲವನ್ನೂ ಶೇಖರಣೆ ಮಾಡ್ತಿದ್ರು, ಈ ಹುಳಗಳ ಬೀಳ್ತಾ ಇರಲಿಲ್ಲ ನೋಡ್ರಿ ಸಾಹೇಬ್ರೆ. ಇಷ್ಟೇ ಅಲ್ಲ ಗಿರ್ಜಕ್ಕರೆ, ಹಾಗೆಲ್ಲ ಬೀಜ, ಆಹಾರ ಧಾನ್ಯ ಎಲ್ಲ ಮನೆಯಲ್ಲೇ ಶೇಖರಣೆ ಮಾಡಬೇಕಿತ್ತು. ಜೊತೆಗೆ ಬೇವಿನ ಎಲೆ, ಹೊಂಗೆ ಎಲೆ, ಹಿಪ್ಪೆ ಎಲೆ ಇವುಗಳನ್ನೆಲ್ಲ ಸುಟ್ಟು ಹೊಗೆ ಹಾಕ್ತಿದ್ರು. ಅದರಿಂದ ಈ ಶಿಲೀಂಧ್ರ, ಬ್ಯಾಕ್ಟೀರಿಯಾ, ಈ ಹುಳ, ಉಪ್ಡೆ, ಈ ಥರ ಕೀಟಗಳೆಲ್ಲವೂ ಕೂಡ ನಿಯಂತ್ರಣ ಆಗ್ತಿದ್ವು. ಮತ್ತು ಒಣಮೆಣಸಿನಕಾಯಿ, ಖಾರದ ಪುಡಿ, ಮರಳು, ಕರ್ಪೂರ ಇವೆಲ್ಲ ಉಪಯೋಗಿಸಿ ಧಾನ್ಯ ಸಂರಕ್ಷಣೆಯೂ ಕೂಡ ಮಾಡ್ತಿದ್ರು. ಸಮೀಕ್ಷೆಗಳ ಪ್ರಕಾರ ಅವುಗಳಿಗೆಲ್ಲ ವೈಜ್ಞಾನಿಕ ಕಾರಣಗಳೂ ಇವೆ. ಹೌದು ಸಾಹೇಬ್ರೇ, ನಮ್ಮ ಹಿರಿಯರೆಲ್ಲ ಎಷ್ಟು ವೈಜ್ಞಾನಿಕವಾಗಿ ಮಾಡೋಗ್ಯಾರ ನೋಡ್ರಿ, ಆದರೆ ನಾವೀಗ್ನರು ಬರೀ ಔಷಧಿ ಔಷಧಿ ಅಂತ ಹೋಗ್ತಿದ್ದೀವಿ. ಇಷ್ಟೊಂದೆಲ್ಲ ವಿಷಯ ಹೇಳ್ಕೊಟ್ರಿ ಸಾಹೇಬ್ರೆ, ಇವತ್ತು ಮಾತು ಎಲ್ಲಿಂದನೋ ಎಲ್ಲಿಗೆ ಹೋಯ್ತು ನೋಡ್ರಿ. ಹಂಗಾದ್ರೆ ಈಗಲೂ ನಾವು ಅವುಗಳನ್ನೇ ಉಪಯೋಗಿಸ್ಬೋದು. ಮಾಡ್ಬೋದು ಲಕ್ಷ್ಮಕ್ಕ, ಆದರೆ ನಾವು ಮಾಡ್ತಿಲ್ಲ ಅಷ್ಟೇ ನೋಡು. ಮತ್ತೆ ಈಗ ಈ ಕಾಳೆಲ್ಲ ಎಲ್ಲಿ ಎತ್ತಿಡ್ತೀಯವ? ಸರಿಯಾಗಿ ಹೇಳಿದೆ ನೋಡ್ರಮ್ಮಣ್ಣ, ಮೊದಲೆಲ್ಲ ಬೆಳೆಯೋದು, ಒಣಗಿಸೋದು, ತುಂಬೋದು, ಬಳಸೋದು ಅಷ್ಟೇ ಇತ್ತು. ಅವಾಗೆಲ್ಲ ಈ ಹಿಂಗೆಲ್ಲ ಮಾರಾಟ ಮಾಡೋದು ಎಲ್ಲಿತ್ತಣ್ಣ? ಹೌದು ಗಿರ್ಜಕ್ಕ, ಈಗ ಎಲ್ಲವ ಬೆಳೆಯೋದು, ಮಾರೋದು, ತಿನ್ನಕ್ಕೆ ಕೊಂಡು ತರೋದು ಅನ್ನಂಗೆ ಆಗೈತೆ ನಮ್ಮ ಜೀವನ. ನೋಡು ಲಕ್ಷ್ಮಕ್ಕ, ನಾವಂತೂ ಈ ಸಾರಿ ಈ ಭತ್ತದ ಬೀಜನ ನೀಟಾಗಿ ಶೇಖರಣೆ ಮಾಡಿ ಮುಂದಿನ ವರ್ಷ ಬಿತ್ತನೆಗೆ ಇದೇ ಬೀಜ ಉಪಯೋಗಿಸೋಣ ನೋಡು. ಹ್ಞೂ ಗಿರ್ಜಕ್ಕರೇ, ಅದೇ ಥರನೇ ಮಾಡಿ. ಗಿರ್ಜಕ್ಕ, ನಾನು ಈ ಸರಿ ತೊಗರಿನ ಸರಿಯಾಗಿ ಶೇಖರಣೆ ಮಾಡ್ತೀನಿ ನೋಡವ. ಹೋದ ಸಾರಿ ಸರಿಯಾಗಿ ಇಡಲಿಲ್ಲ, ಕಾಳಿಗೆಲ್ಲ ಬುರ್ಲಿ ಆಗಿ ಕೊಂಡ್ಕೊಂಬಂದು ಬಿತ್ತಂಗಾತು. ಆದರೆ ಈ ಸಾರಿ ಕ್ಲೀನಾಗಿ ಒಣಗಿಸಿ ಕೆಮ್ಮಣ್ಣು ಹಚ್ಚಿ ಮುಂದಿನ ಸಾರಿ ಬಿತ್ತನೆಗೆ ಅದನ್ನೇ ಉಪಯೋಗಿಸ್ಕೊಂತೀನಿ. ಹೌದು ಲಕ್ಷ್ಮಕ್ಕರೇ, ಈ ಕೆಮ್ಮಣ್ಣನ್ನು ಬೀಜಗಳಿಗೆ ಹಚ್ಚೋದ್ರಿಂದ ಬೀಜಗಳಿಗೆ ಯಾವುದೇ ರೋಗ ಅಥವಾ ಕೀಟ ಬರಲ್ಲ. ಮತ್ತು ಇದು ನೀವು ಈ ತೊಗರಿ ಬೀಜ ಅಷ್ಟೇ ಅಲ್ಲ, ಅವರೆ, ಅಲಸಂದೆ ಇವಕ್ಕೂ ಕೂಡ ಕೆಮ್ಮಣ್ಣನ್ನು ಹಚ್ಚಿ ಶೇಖರಿಸಿಡ್ಬೋದು. ನಂತರ ಇವುಗಳನ್ನ ನೀವು ಮತ್ತೆ ಬಿತ್ತನೆಗೆ ಅಥವಾ ದಿನನಿತ್ಯ ಊಟಕ್ಕೆ ಕೂಡ ಉಪಯೋಗಿಸ್ಬೋದು. ಇದ್ರ ಜೊತೆಗೆ ನೀವು ಈ ದ್ವಿದಳ ಧಾನ್ಯಗಳನ್ನ ಶೇಖರಣೆ ಮಾಡಬೇಕು ಅಂದರೆ ನೀವು ಒಂದು ಪ್ಲಾಸ್ಟಿಕ್ ಟಬ್ಬು, ಅಂದರೆ ಗಾಳಿ ಆಡದಿರೋಂತಹ ಒಂದು ಪ್ಲಾಸ್ಟಿಕ್ ಟಬ್ಬು ತಗೊಂಡು ಅದಕ್ಕೆ 1-2 ಇಂಚು ಮರಳನ್ನ, ಅಂದರೆ ಅದರೊಳಗೆ ಮೊದಲು ಈ ದ್ವಿದಳ ಧಾನ್ಯಗಳನ್ನ ಹಾಕಿ ಆ ದ್ವಿದಳ ಧಾನ್ಯಗಳ ಮೇಲೆ 1-2 ಇಂಚು ಮರಳನ್ನು ಅದರ ಮೇಲೆ ಹಾಕಿ ನೀವು ಪ್ಲಾಸ್ಟಿಕ್ದ ಮುಚ್ಚಳ ಮುಚ್ಚೋದ್ರಿಂದ ಈ ದ್ವಿದಳ ಧಾನ್ಯಗಳು ಕೆಡದಲೇ ಇರೋ ಹಾಗೆ ನೀವು ಸಂಗ್ರಹಣೆ ಮಾಡಬಹುದು. ಈ ಮರಳಿರೋದ್ರಿಂದ ಅದರೊಳಿಕೆ ಯಾವುದೇ ಕೀಟಗಳು ಮತ್ತು ಗಾಳಿನೂ ಕೂಡ ಒಳಿಕೆ ಹೋಗಲ್ಲ. ಆದ್ದರಿಂದ ಈ ದ್ವಿದಳ ಧಾನ್ಯಗಳನ್ನ ನೀವು ಶೇಖರಣೆ ಮಾಡಬಹುದು. ಹಾಗಾದರೆ ನಮ್ಮ ಹೊಲದಲ್ಲಿ ಬೆಳೆದಿರೋ ರಾಗಿ ಬೀಜನ ಈ ಸಲ ಬಿತ್ತನೆಗೆ ಬಳಸ್ಕೋಬೋದು ಸಾಹೇಬ್ರೆ? ರಾಮಣ್ಣರೇ, ಆ ರಾಗಿ ಬೀಜನ ನೀವು 3 ವರ್ಷಗಳವರೆಗೂ ಕೂಡ ಬಳಸ್ಬೋದು. 3 ವರ್ಷ ಆದ ನಂತರ ನೀವು ಮತ್ತೆ ಬಿತ್ತನೆಗೆ ಹೊಸ ಬೀಜಗಳನ್ನ ಉಪಯೋಗಿಸಿ. ಯಾಕೆಂದರೆ ಈ ರಾಗಿ ಬೀಜಗಳ ಒಂದು ಏನು ಮೊಳಕೆ ಒಡೆಯೋದು 3 ವರ್ಷಗಳ ನಂತರ ನೀವು ಪದೇ ಪದೇ ಉಪಯೋಗಿಸೋದ್ರಿಂದ ಮೊಳಕೆ ಅಂಶನೂ ಕಮ್ಮಿ ಆಗಿರುತ್ತೆ. ಆದ್ದರಿಂದ ನೀವು ಹೊಸ ಬೀಜ ತಗೊಂಡು ಮತ್ತೆ ಬಿತ್ತನೆಗೆ ಉಪಯೋಗಿಸ್ಬೋದು. ಸರಿ ಸಾಹೇಬ್ರೆ. ಸರಿ, ಹಾಗಾದರೆ ನಾನಿನ್ನು ಹೊರಡ್ಲಾ? ಏ ಸಾಹೇಬ್ರೆ ತಡ್ರಿ, ನಮ್ಮ ಗಿರ್ಜಕ್ಕ ಈ ಸರಿ ಶೇಂಗಾ ಬೆಳೆದಿದ್ದು, ಹಸಿ ಶೇಂಗಾ ತಂದು ಬೇಯಿಸಾಳೆ, ತಿನ್ಕೊಂಡು ಹೋಗ್ರಿ ಸಾಹೇಬ್ರೆ. ಹೌದಾ ಗಿರ್ಜಕ್ಕರೇ, ಕೊಡಿ. ಹಸಿ ಶೇಂಗಾ ಬೇಯಿಸಿರೋದು ತಿನ್ನೋಕೆ ತುಂಬ ರುಚಿ ಇರುತ್ತೆ. ಉಪ್ಪು ಹಾಕಿ ಅದುವಾಗಿ ಬೇಯಿಸಿದ್ರಿ. ಸರಿ, ಹಾಗಾದರೆ ನಾನಿನ್ನು ಬರ್ತೀನಿ. ಆಯ್ತು ಸಾಹೇಬ್ರೆ, ನಮಸ್ಕಾರ. ಇದುವರೆಗೂ ಧಾನ್ಯ ಶೇಖರಣೆ ಕುರಿತು ಮಾತುಕತೆ ಕೇಳಿದ್ದೀರಿ. ಸುಗ್ಗಿ ವ್ಯಾಳೆಗೆ ಸೊಬಗೆ ಸುತ್ತ ಕಂಡು ಭೂಮಿ ಬೀಗೈತೆ, ಬವಣೆ ನೀಗೈತೆ. ಸುಗ್ಗಿ ವ್ಯಾಳೆಗೆ ಹೊಲಗಳು ತೂಗುವ ಒನಪಿಗೆ ಬೆಡಗೆ ಮಿಂಚೈತೆ, ಹುಚ್ಚೆಳ್ಳು ಸಾಸಿವೆ ಅವರೇ ಸೊಗಡು ಕಂಪು ಹರಡೈತೆ. ರಾಗಿ ಹೊಲಗಳು ತೂಗುವ ಒನಪಿಗೆ ಬೆಡಗೆ ಮಿಂಚೈತೆ,

ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಚಿತ್ರದುರ್ಗ, ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆ, ನಂತರ 7:45 ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ ಕೇಳುವಿರಿ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಈ ವರ್ಷದ ಆಗಸ್ಟ್ನಲ್ಲಿ ಚಂದ್ರಯಾನ 3ನೇ ಹಂತದ ಯೋಜನೆ